ನೋಡ್ಲಿಕ್ಕೆ ಬಹಳ ಅಟ್ರಾಕ್ಟಿವ್ ಆಗಿರುವಂತ ಹಣ್ಣು, ಮುಳ್ಳು ಮುಳ್ಳು ಇರುವಂತ, ಹೌದು ನೋಡ್ ರೋಮ ಇರುವಂತ ಹಣ್ಣು. ಆ ಹಣ್ಣಿಗೆ ಅದರಲ್ಲಿರುವ ರೋಮದಿಂದಲೇ ಆ ಹೆಸರು ರಂಬುಟಾನ್ ಅಂತ ಹೇಳೋದು ಬಂದಿದೆ. ಮಲೇಷ್ಯನ್ ಭಾಷೆಯಲ್ಲಿ ರಂಬುಟ್ ಅಂದ್ರೆ ರೋಮ, ಅದರಿಂದ ಅದಕ್ಕೆ ರಂಬುಟಾನ್ ಅಂತ ಹೇಳೋ ಹೆಸರು ಬಂದಿದೆ. ನನ್ನ ದೃಷ್ಟಿಕೋನದಲ್ಲಿ ಮೋಸ್ಟ್ ಅಟ್ರಾಕ್ಟಿವ್ ಫ್ರೂಟ್. ಹಾಗೆ ಹೇಗೆ ಬಂತದ್ದು? ಬಹಳ ವರ್ಷಗಳ ಹಿಂದೆ ಬ್ರಿಟಿಷರು ಅಥವಾ ಇನ್ನಿತರ ಯುರೋಪಿಯನ್ ಜನ ನಮ್ಮ ಪ್ರದೇಶಕ್ಕೆ ಬಂದವರು ತಮ್ಮೊಂದಿಗೆ ಈ ಹಣ್ಣಿನ ಗಿಡಗಳನ್ನು ತಂದು ಅವರ ಬಂಗಲೆಗಳ ಸುತ್ತಲೂ ಬೆಳೆಸಿದ್ದಾರೆ. ಆದ್ದರಿಂದ ನಾವು ಕೇರಳ, ಕರ್ನಾಟಕ, ತಮಿಳುನಾಡಿನಲ್ಲಿರುವಂಥ ಕಾಫಿ ಎಸ್ಟೇಟ್ಗಳಲ್ಲಿ ಅಥವಾ ರಬ್ಬರ್ ಎಸ್ಟೇಟ್ಗಳಲ್ಲಿ ಈ ಹಣ್ಣಿನ ಬೆಳೆಯನ್ನು ನಾವು ನೋಡ್ತಾ ಇದ್ದೇವೆ. ಇದರಲ್ಲಿ ಸಾಕಷ್ಟು ತಳಿಗಳು ಕೂಡ ಲಭ್ಯ ಇದೆಯೋ ಅಥವಾ ಒಂದು ನಿರ್ದಿಷ್ಟವಾಗಿ ಇಂಥ ತಳಿಗಳು ಮಾತ್ರ ಸೂಕ್ತ ಅಂತ ಹೇಳ್ತೀರಾ? ಸಾಕಷ್ಟು ತಳಿಗಳು ಇವುಗಳಲ್ಲಿ ಇದೆ. ರಂಬುಟಾನ್ನಲ್ಲಿ ಬಹಳ ಹಿಂದೆ ನಾನು ಇಲ್ಲಿ ಒಂದಿಬ್ಬರ ಹೆಸರನ್ನು ಹೇಳಲೇಬೇಕಾಗಿದೆ. ಒಂದು ನಮ್ಮ ಡಾಕ್ಟರ್ ಸೋನ್ಸ್, ಅವರು ಸಾಕಷ್ಟು ಹಣ್ಣುಗಳನ್ನು ತಂದು ನಮ್ಮ ಪ್ರದೇಶದಲ್ಲಿ ತಂದಿದ್ದಾರೆ, ಬೆಳೆದಿದ್ದಾರೆ. ಆದರೆ ಆ ಕಾಲದಲ್ಲಿ ಅವರು ಈ ಬೆಳೆಗಳನ್ನು ತರುವಾಗ ಇಷ್ಟು ನಮಗೆ ಮಾಹಿತಿ ಸಿಗ್ತಾ ಇರಲಿಲ್ಲ. ಯಾವ ಹಣ್ಣು ಮಾರ್ಕೆಟ್ಗೆ ಒಳ್ಳೆಯದು, ಯಾವುದು ಹೆಚ್ಚು ರುಚಿ, ಯಾವುದರಲ್ಲಿ ಹೆಚ್ಚು ಪಲ್ಪ್ ಸಿಗುತ್ತೆ ಅಂತ ಹೇಳೋದು. ಇತ್ತೀಚೆಗೆ ನಮಗೆ ನೋಡಿದಾಗ ಹಳೆ ಕಾಲದಲ್ಲಿ ತಂದಂಥ ಗಿಡಗಳು ಇವತ್ತು ನಮಗೆ ಮಾರುಕಟ್ಟೆಗೆ ಸೂಕ್ತವಾದಂಥ ತಳಿಗಳಲ್ಲ. ಅಲ್ಲಿ ಸಾಕಷ್ಟು ತಳಿಗಳು ಈಗ ನಮ್ಮ ಈ ಮೂರು ರಾಜ್ಯಗಳಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ನಾವು ಒಳ್ಳೆಯ ತಳಿಗಳನ್ನು ಆರಿಸಿಕೊಳ್ಬೇಕು. ಅಲ್ಲದೆ ನಮಗೆ ಥೈಲ್ಯಾಂಡ್, ಮಲೇಷ್ಯಾ, ಫಿಲಿಪೈನ್ಸ್ ಆ ಪ್ರದೇಶಗಳಿಂದ ಒಳ್ಳೆ ತಳಿಗಳನ್ನು ತರುವಂತಹ ಅವಕಾಶ ಈಗ ಇದೆ. ಸಾಮಾನ್ಯವಾಗಿ ಗಿಡಗಳ ಸಸ್ಯಾಭಿವೃದ್ಧಿಯನ್ನು ಯಾವ ರೀತಿ ಮಾಡ್ತಾರೆ ಅಥವಾ ಅದರ ಅನುಕೂಲತೆಗಳು ಏನೇನು? ಇಲ್ಲಿ ಬೀಜದಿಂದ ನಮಗೆ ಸಸ್ಯಾಭಿವೃದ್ಧಿ ಮಾಡಿಕೊಳ್ಬಹುದು. ಆದರೆ ಒಳ್ಳೆಯ ವಿಧಾನ ಅಂತ ಹೇಳಿದ್ರೆ ಕಸಿ ಕಟ್ಟುವಂಥದ್ದು. ಇಲ್ಲಿ ಈಗ ಎಲ್ಲರೂ ನಾವು ಕಸಿ ಗಿಡಗಳನ್ನೇ ಬಳಸ್ತಾ ಇದ್ದೇವೆ. ಒಂದು ದೊಡ್ಡ ಅನುಕೂಲತೆ ಅಂದರೆ ಎರಡನೇ ವರ್ಷದಲ್ಲಿ ಇವುಗಳು ಹೂ ಬಿಡಲಿಕ್ಕೆ ಪ್ರಾರಂಭವಾಗ್ತದೆ. ನಿಮಗೆ ಮೂರನೇ ವರ್ಷಕ್ಕೆ ತಲುಪುವಾಗ ನಿಮಗೆ ಹಣ್ಣು ಕೂಡ ಸಾಕಷ್ಟು ಸಿಗ್ತದೆ. ಸರಿಯಾದ ರೀತಿಯಲ್ಲಿ ಪೋಷಣೆ ಮಾಡಿ ಬೆಳೆಸಿದರೆ ನಿಮಗೆ ಮೂರನೇ ವರ್ಷದಲ್ಲಿ ನಾವೇನು ಕಮರ್ಷಿಯಲ್ ಕ್ರಾಪ್ ಅಂತ ಹೇಳ್ತೇವೆ, ಕಮರ್ಷಿಯಲ್ ಕ್ರಾಪ್ ಅನ್ನು ಪಡಿಬಹುದು, ವಾಣಿಜ್ಯ ಬೆಳೆಯನ್ನು ಪಡ್ಕೊಳ್ಬಹುದು. ಈ ಪರಾಗಸ್ಪರ್ಶಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಸಮಸ್ಯೆಗಳು ಎದುರಾಗ್ತವೆ? ಇದರಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಒಂದು, ಇದರಲ್ಲಿ ಗಂಡು ಹೆಣ್ಣು ಮತ್ತು ಗಂಡು ಹೆಣ್ಣು ಎರಡು ಇರುವಂತ ದ್ವಿಲಿಂಗ ಅಂತ ಹೇಳುವಂತಹದ್ದು ಅಥವಾ ಬೈಸೆಕ್ಷುವಲ್ ಫ್ಲವರ್ಸ್ ಇವುಗಳಿದೆ. ಇಲ್ಲಿ ನಮಗೆ ಹೆಣ್ಣು ಹೂ ಬಹಳ ಮುಖ್ಯ, ಹಾಗೆ ಗಂಡು ಹೂವಿನ ಅಗತ್ಯವು ಸಾಕಷ್ಟು ಇದೆ. ನಾವೀಗ ಬೆಳೆಯುವಂತ ಮುಖ್ಯ ತಳಿ ಇಲ್ಲಿ ಯಾವುದು ಅಂತ ಹೇಳಿದ್ರೆ ಕಾಞರಪಳ್ಳಿ ಅಂತ ಹೇಳುವಂತ ಕೊಟ್ಟಾಯಂ ಡಿಸ್ಟ್ರಿಕ್ಟ್ನ ಒಂದು ಸ್ಥಳದಲ್ಲಿ ಬಹಳ ದೊಡ್ಡ ಒಂದು ನರ್ಸರಿಯನ್ನು ನಡೆಸ್ತಾ ಇದ್ದಾರೆ, ಖಾಸಗಿಯವರು ನಡೆಸ್ತಾ ಇದ್ದಾರೆ. ಈ ನರ್ಸರಿಯಲ್ಲಿ N18 ಅಂತ ಹೇಳುವಂತ ಒಂದು ತಳಿಯನ್ನು ಅವರು ತಂದಿದ್ದಾರೆ. ಆ N18 ಬೈಸೆಕ್ಷುವಲ್ ಫ್ಲವರ್ ದ್ವಿಲಿಂಗಿ, ಇದರಲ್ಲಿ ಗಂಡು ಹೂವು ಇದೆ, ಹೆಣ್ಣು ಹೂವು ಇದೆ, ಒಂದೇ ಹೂವಿನಲ್ಲಿ ಎರಡು ಗಂಡು ಹೆಣ್ಣು ಎರಡು ಇದೆ. ಅದು ಒಂದು ಒಳ್ಳೆಯ ತಳಿ ಈಗಿನ ನಮ್ಮ ಲೆಕ್ಕಾಚಾರದಂತೆ. ಅದರಲ್ಲೂ ಕೆಲವು ಸಮಸ್ಯೆಗಳು ಈಗ ನಮಗೆ ಕಳೆದ ಒಂದೆರಡು ವರ್ಷದಲ್ಲಿ ಅದರಲ್ಲಿಯೂ ಕೆಲವು ಸಮಸ್ಯೆಗಳು ಕಂಡು ಬರ್ತಾ ಇದೆ. ಈಗ ನಾವು ಇನ್ನೂ ಒಳ್ಳೆಯ ತಳಿಗಳನ್ನು ಹುಡುಕಬೇಕು ಅಂತ ಹೇಳ್ತಾ ಇದ್ದೇವೆ. ಅದರಲ್ಲಿ ನಾವು ಒಂದು ಕಂಡುಕೊಂಡಂಥ ತಳಿ ಅಂತ ಹೇಳಿದರೆ ಸ್ಕೂಲ್ ಬಾಯ್ ಅಂತ ಹೇಳ್ತಾರೆ ಇಲ್ಲಿ, ಅಥವಾ ರಾಂಗ್ ರೈನ್, ಅದು ಮಲಯನ್ ತಳಿ, ಅದು ಒಂದು ಒಳ್ಳೆಯ ತಳಿ. ಈ ದ್ವಿಲಿಂಗಿಗಳಲ್ಲಿ ಆದರೂ ಕೂಡ ಈ ಪರಾಗಸ್ಪರ್ಶದಲ್ಲಿ ಏನಾದ್ರು ಸಮಸ್ಯೆ ಬರ್ತದ? ದ್ವಿಲಿಂಗಿಗಳಲ್ಲಿ ಕೂಡ ಪರಾಗಸ್ಪರ್ಶದ ಪ್ರಾಬ್ಲಮ್ ಇದೆ. ಈಗ ನಾವು ಬಳಸುವಂಥ N18 ಅದರಲ್ಲಿ ಕೂಡ ಗಂಡು ಅಂದರೆ ನಾವೇನು ಹೌದು ಪರಾಗ ಪೋಲನ್, ಈ ಪೋಲನ್ ಕಡಿಮೆ ಆಗ್ತಾ ಇರ್ತದೆ. ಈ ಅದಕ್ಕೆ ಬೇಕಾಗಿ ನಾವು ಒಂದು ಹಾರ್ಮೋನ್ ಟ್ರೀಟ್ಮೆಂಟ್ ಕೊಟ್ಟು ಗಂಡು ಹೂವು ಹೆಚ್ಚು ಇರುವಂಥ ಒಂದು ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡಬೇಕಾಗ್ತದೆ. ಅದಕ್ಕೆ ಇಂಡೋಲಸಿಟಿಕ್ ಆ್ಯಸಿಡ್ನಂಥ ಪ್ಲಾಂಟ್ ಹಾರ್ಮೋನನ್ನು ಸಿಂಪಡಣೆ ಮಾಡಬೇಕು, ಸರಿಯಾದಂಥ ಸಮಯದಲ್ಲಿ ಸಿಂಪಡಣೆ ಮಾಡಬೇಕು. ಸಾಮಾನ್ಯವಾಗಿ ಹೂ ಬಿಡುವಂತಹದ್ದು ಮತ್ತು ಹಣ್ಣು ಕಾಯಿ ಕಚ್ಚುವಂತಹದ್ದು ಮತ್ತು ಹಣ್ಣನ್ನು ಕೊಯ್ಲಿಗೆ ಸಿದ್ಧವಾಗುವಂತಹದ್ದು ಅವಧಿಯಲ್ಲಿ ಎಷ್ಟೆಷ್ಟು ಇರ್ತದೆ? ಸಾಧಾರಣ ನಮ್ಮ ಪ್ರದೇಶದಲ್ಲಿ ಹೂ ಬಿಡಲಿಕ್ಕೆ ಡಿಸೆಂಬರ್ದಲ್ಲಿ ಹೂ ಬಿಡಲಿಕ್ಕೆ ಆರಂಭ ಆಗ್ತದೆ. ಆದರೆ ಮುಖ್ಯ ಮೇನ್ ಸೀಸನ್ ಅಂತ ಹೇಳಿದರೆ ಜನವರಿ ಮೇಲೆ ಬಿಟ್ಟಂಥ, ಸಾಧಾರಣ ಜನವರಿ ಫೆಬ್ರವರಿಯಲ್ಲಿ ಹೂ ಬಿಟ್ಟಂಥ ಗಿಡಗಳು ಜೂನ್ನಲ್ಲಿ ಕೊಯ್ಲಿಗೆ ಬರುತ್ತೆ. ನೀವು ಇದೇ ಥೈಲ್ಯಾಂಡ್ ಅಥವಾ ಮಲೇಷ್ಯಾಕ್ಕೆ ಹೋಗಿ ನೋಡಿದರೆ ಅಲ್ಲಿ ಹೂ ಬಿಡುವುದು ಸಾಧಾರಣ ಏಪ್ರಿಲ್ ಮೇಯಲ್ಲಿ ಕಂಡು ಬರ್ತಾ ಇದೆ. ಅಲ್ಲಿ ಕಾಯಿ ಕಚ್ಚಿಕೊಳ್ಳುವುದು ಮೇ ತಿಂಗಳಲ್ಲಿ. ನಮ್ಮ ಇಲ್ಲಿಯ ಹವಾಗುಣದಲ್ಲಿ ನಾವೆಲ್ಲ ಕಂಡ ಹಾಗೆ ಫೆಬ್ರವರಿ ಮಾರ್ಚ್ನಲ್ಲಿ ಹೂ ಬಿಡುತ್ತೆ, ಜೂನಿಗೆ ಹಣ್ಣು ಕೊಯ್ಲಿಕ್ಕೆ ಸಿಗುತ್ತದೆ. ನನ್ನ ಅನುಭವದ ಹಾಗೆ ನಮ್ಮ ತೋಟದಲ್ಲಿ ನನಗೆ 16ನೇ ಇಸವಿಯಲ್ಲಿ ನಾನು ಮೇ ತಿಂಗಳಲ್ಲಿ ಹಣ್ಣನ್ನು ಕೊಯ್ತಾ ಇದ್ದೆ. ಈ ವರ್ಷ ನಾನು ಏಪ್ರಿಲ್ನಲ್ಲಿ ನನಗೆ ಹಣ್ಣು ಕೊಯ್ಲಿಗೆ ಬಂದಿದೆ. ಸರಿ, ಈಗ ಒಂದು ಪೋಷಕಾಂಶಗಳ ನಿರ್ವಹಣೆ, ಗೊಬ್ಬರ ಕೊಡುವಂತಹದ್ದು, ಇದಕ್ಕೆ ರಾಸಾಯನಿಕ ಗೊಬ್ಬರವೇ ಆಗಬೇಕು ಅಥವಾ ಸಾವಯವ ರೀತಿಯಲ್ಲಿ ಕೂಡ ಬೆಳಿಬಹುದಾ, ಹೇಗೆ ಅಂತ? ಇಲ್ಲಿ ನಾವು ಇದರ ಪೋಷಕಾಂಶದ ಬಗ್ಗೆ ಒಂದು ಮಾತು, ಇಲ್ಲಿ ನಾವು ಪ್ರತಿ ವರ್ಷ ಈ ಗಿಡಗಳನ್ನು ಪ್ರೂನಿಂಗ್ ಮಾಡುವುದು ಅಂತ ಹೇಳ್ತೇವೆ. ಹಣ್ಣು ಕೊಯ್ದ ಕೂಡಲೇ ಸಿವಿಯರ್ ಪ್ರೂನಿಂಗ್ ಮಾಡಬೇಕು. ನಾವು ದ್ರಾಕ್ಷೆ ತೋಟದಲ್ಲಿ ಯಾವ ರೀತಿಯಲ್ಲಿ ಪ್ರೂನಿಂಗ್ ಮಾಡ್ತೇವೆ, ದ್ರಾಕ್ಷೆ ತೋಟದಷ್ಟು ತೀವ್ರತೆಯಲ್ಲಿ ಅಲ್ಲದಿದ್ದರೂ ಇದರ ಪ್ರೂನಿಂಗಿನ ಅಗತ್ಯ ಇದೆ. ಹಣ್ಣು ಕೊಯ್ದ ಕೂಡಲೇ ಪ್ರೂನಿಂಗ್ ಮಾಡಲೇಬೇಕು. ಅದರಿಂದಾಗಿ ನಮಗೆ ಸಾಕಷ್ಟು ಗ್ರೋತ್, ಬೆಳವಣಿಗೆಯನ್ನು ತಗೊಳ್ಳಬೇಕಾಗುತ್ತೆ. ಈ ಅದಕ್ಕೆ ಬೇಕಾಗಿ ಪೋಷಕಾಂಶದ ಅಗತ್ಯ ಖಂಡಿತ ಇದೆ. ಆದರೆ ಅದಕ್ಕೆ ರಾಸಾಯನಿಕವೇ ಆಗಬೇಕು ಅಂತ ಹೇಳುವಂಥ ಪರಿಸ್ಥಿತಿ ಇಲ್ಲ. ಸಾಕಷ್ಟು ಸಾವಯವವನ್ನು ಕೊಟ್ಟರೆ ಸಾವಯವದಲ್ಲೇ ನಿರ್ವಹಿಸ್ಬೋದು. ಇನ್ನೊಂದು ವಿಚಾರ, ರಾಸಾಯನಿಕ ಗೊಬ್ಬರ ಕೊಡುವವರು ಒಂದು ವಿಷಯದ ಬಗ್ಗೆ ಬಹಳ ಸೂಕ್ಷ್ಮ ಒಂದು ವಿಚಾರ ಇದೆ. ಇಲ್ಲಿ ನಾವು ಪೊಟ್ಯಾಷಿಯನ್ ಬಳಸುವಲ್ಲಿ ಮ್ಯೂರೇಟ್ ಆಫ್ ಪೊಟ್ಯಾಷಿಯನ್ ಬಳಸಬಾರದು, ಯಾಕೆಂದರೆ ಅದು ಪೊಟ್ಯಾಷಿಯಂ ಕ್ಲೋರೇಟ್. ಈ ಗಿಡಕ್ಕೆ ಕ್ಲೋರಿನ್ಗೆ ಇಟ್ ಈಸ್ ಎ ಟಾಕ್ಸಿಕ್. ಒಂದು ವೇಳೆ ನೀವು ಪೊಟ್ಯಾಷಿಯಂ ಕ್ಲೋರೇಟ್ ಕೊಟ್ಟರೆ ಸಂಪೂರ್ಣ ಎಲೆಗಳು ಕರಟಿ ಹೋಗ್ತಾ ಇತ್ತು. ಅದರಿಂದ ತಪ್ಪಿಯೂ ಮ್ಯೂರೇಟ್ ಆಫ್ ಪೊಟ್ಯಾಷಿಯನ್ ಕೊಡಲೇಬಾರದು. ಬಳಸುವುದಿದ್ರೂ ಕೂಡ ಸಲ್ಫೇಟ್ ಪೊಟ್ಯಾಷಿಯನ್, ಹೌದು, ಬಳಸುವಂತ ಸಂದರ್ಭ ಅಗತ್ಯ ಬಿದ್ದರೆ ಸಲ್ಫೇಟ್ ಆಫ್ ಪೊಟ್ಯಾಷಿಯನ್ ಮಾತ್ರ ಬಳಸಬೇಕು. ಸಾವಯವ ಅಂದ್ರೆ ಈಗ ಕುರಿ ಗೊಬ್ಬರ, ಆಡಿನ ಗೊಬ್ಬರ ಇಂಥದ್ದೆಲ್ಲ ಬಳಕೆ ಮಾಡಬಹುದಾ? ಹೌದು, ಕಡಿಮೆ ಪ್ರಮಾಣದಲ್ಲಿ ಕೋಳಿ ಗೊಬ್ಬರವನ್ನು ಬಳಸಬಹುದು. ಆದರೆ ಆಡಿನ ಗೊಬ್ಬರ, ಕುರಿ ಗೊಬ್ಬರ, ಕಂಪೋಸ್ಟ್ ಮಾಡಿದಂಥ ಸಗಣಿ ಗೊಬ್ಬರ ಇವುಗಳನ್ನೆಲ್ಲ ಬಳಸಬಹುದು. ಇದಲ್ಲದೆ ನಮಗೆ ಸಿಗುವಂಥ ಎಲುಬಿನ ಪುಡಿ, ನಮ್ಮ ನೀಮ್ ಕೇಕ್ ಇವುಗಳನ್ನೆಲ್ಲ ಬಳಸಬಹುದು ಮತ್ತು ಚೆನ್ನಾಗಿ ಈ ಇದರ ಪೋಷಕಾಂಶಗಳು ಅದಕ್ಕೆ ಹೊಂದಿಕೊಳ್ಳುತ್ತೆ. ಇನ್ನೊಂದು ವಿಚಾರ, ಈ ನೀರಾವರಿ ವ್ಯವಸ್ಥೆಯ ಬಗ್ಗೆ, ಅಂದರೆ ನೀರು ಎಷ್ಟು ಪ್ರಮಾಣದಲ್ಲಿ ಬೇಕು, ಹೇಗೆ ಕೊಡಬೇಕು, ಯಾವಾಗ ನಿಲ್ಲಿಸಬೇಕು, ಇದರ ಬಗ್ಗೆ? ಹೌದು, ನೀರಾವರಿಯ ಈ ಬೇಸಾಯದಲ್ಲಿ ನೀರಾವರಿಯ ಅಗತ್ಯ ಇದೆ. ನೀರಿಲ್ಲದೆ ನಾನು ಬೆಳೆಸ್ತೇನೆ ಅಂತ ಹೋದರೆ ಖಂಡಿತ ರೈತ ಕೈ ಸುಟ್ಕೊಳ್ತಾನೆ. ಇದಕ್ಕೆ ನೀರಿನ ಅಗತ್ಯ ಇದೆ. ನಮ್ಮ ತೆಂಗಿಗೆ, ಅಡಿಕೆಗೆ ಯಾವ ರೀತಿಯಲ್ಲಿ ನೀರು ಬೇಕೋ ಅಷ್ಟೇ ನೀರು ಈ ಬೆಳೆಗಳಿಗೆ ಕೂಡ ಬೇಕು. ಇಲ್ಲಿ ಸಾಧಾರಣ ನಮ್ಮ ಅಡಿಕೆ ಅಥವಾ ತೆಂಗಿಗೆ ನಾವು ಯಾವಾಗ ನೀರನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡ್ತೇವೋ, ಸಾಧಾರಣ ಮಳೆ ನಿಂತು ಒಂದೆರಡು ತಿಂಗಳಲ್ಲಿ, ಡಿಸೆಂಬರ್ ಜನವರಿಯಲ್ಲಿ ನಾವು ನೀರನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಬೇಕು. ಮತ್ತು ಹೂ ಬಿಡುವ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ನೀರನ್ನು ನಿಲ್ಲಿಸಿ ಒಂದು ರೀತಿಯ ಸ್ಟ್ರೆಸ್ ಅಂತ ಹೇಳೋದನ್ನು ನಾವು ಕ್ರಿಯೇಟ್ ಮಾಡಿಕೊಳ್ಬೇಕು. ಆಗ ಚೆನ್ನಾಗಿ ಹೂ ಬಿಡುತ್ತೆ, ಕಾಯಿ ಕಚ್ಚಿಕೊಳ್ಳುತ್ತೆ. ಆಮೇಲೆ ಹೂ ಬಿಟ್ಟು ಕಾಯಿ ಕಚ್ಚಿಕೊಳ್ಳುವ ಸಂದರ್ಭದಲ್ಲಿ ಎಲ್ಲ ಇತರ ಹಣ್ಣು ಗಿಡಗಳಂತೆ ಸಾಕಷ್ಟು ನೀರನ್ನು ಕೊಡಲೇಬೇಕು. ಅಂದರೆ ಈಗ ತೆಂಗಿನ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆದಂತಹ ಸಂದರ್ಭದಲ್ಲಿ ತೆಂಗಿನ ಬೆಳೆಗೆ ಆದರೆ ಒಂದು 60-70 ಲೀಟರ್ ಕೊಡಬೇಕು ಅಂತ ಹೇಳ್ತೀವಿ, ಇದಕ್ಕೂ ಅಷ್ಟೇ ಬೇಕಾಗ್ತದೆ, ಕಡಿಮೆ ಸಾಕು? ಇದಕ್ಕೆ ಆದರಷ್ಟು ಬೇಕಾಗಿಲ್ಲ. ನಾವು ಈಗ ನಮ್ಮ ತೋಟದಲ್ಲಿ ನಾವೇನು ಮಾಡ್ತೇವೆ ಅಂದರೆ ಅದಕ್ಕೆ ಎರಡಕ್ಕೂ ಬೇರೆ ಬೇರೆ ಡ್ರಿಪ್ ನೀರಿನ ಲೈನನ್ನು ಕೊಂಡೋಗ್ತೇವೆ. ಇದಕ್ಕೆ ಸಾಧಾರಣ 20-25 ಲೀಟರ್ನಷ್ಟು ನೀರನ್ನು ಕೊಟ್ಟರೆ ಸಾಕಾಗುತ್ತೆ. ಹಣ್ಣು ಚೆನ್ನಾಗಿ ಕಾಯಿಗಳು ಬಲಿತು ಹಣ್ಣಾಗುವ ಸಂದರ್ಭದಲ್ಲಿ ನೀರು ಸ್ವಲ್ಪ ಜಾಸ್ತಿ ಕೊಟ್ಟರೆ ಒಳ್ಳೆಯದು. ಆಮೇಲೆ ಈಗ ಕೀಟ ಮತ್ತು ರೋಗಗಳು ಏನೇನು ಬಾಧಿಸ್ತವೆ, ಮತ್ತು ಆ ನೈಸರ್ಗಿಕ ಶತ್ರುಗಳು ಏನೇನು, ಈ ಹಕ್ಕಿಗಳೆಲ್ಲ ಉಪದ್ರವ ಕೊಡ್ತವೆ ಹೇಗೆ? ಈ ಹಣ್ಣಿಗೆ ಎಲ್ಲ ಹಣ್ಣುಗಳಂತೆಯೇ ನಮ್ಮ ಪ್ರದೇಶದಲ್ಲಿ ಇರುವಂಥ ಕೀಟಗಳು ಅಥವಾ ಹಕ್ಕಿಗಳು ತೊಂದರೆ ಕೊಡ್ತವೆ. ಆದರೆ ಅದು ಬಹಳ ತೀವ್ರ ರೂಪದ ಒಂದು ತೊಂದರೆ ಅಲ್ಲ. ನಾನು ಕಂಡುಕೊಂಡ ಹಾಗೆ ಇದಕ್ಕಿರುವಂಥ ರೋಗ ಬಾಧೆ ಕಡಿಮೆ ಅಂತಲೇ ಹೇಳ್ಬೋದು. ಇನ್ನುಳಿದ ನಾವು ಬೆಳೆಸುವಂಥ ಕೃಷಿಗೆ ಹೋಲಿಸ್ಕೊಂಡ್ರೆ, ನಾನು ಪಪ್ಪಾಯಿ ಬೆಳೆದವ, ಪಪ್ಪಾಯಿಗೆ ಇರುವಷ್ಟು ದೊಡ್ಡ ರೋಗ ಈ ರಂಬುಟಾನಿಗಿಲ್ಲ. ಕೆಲವೊಮ್ಮೆ ಹಾರ್ಡಿ ಕ್ರಾಪ್ ಅಂತ ಹೇಳ್ಬೋದು, ರೋಗ ಇಲ್ವಾ ಅಂತ ಹೇಳಿದ್ರೆ ಇದೆ. ಹಾಗೆ ಕೀಟಗಳ ಬಾಧೆ ಇಲ್ವಾ, ಕೀಟಗಳ ಬಾಧೆ ಇದೆ. ಅದು ಎಲ್ಲ ಗಿಡಗಳಿಗೂ ಚಿಗುರು ಬರುವಾಗ ಕೀಟಗಳು ಬರ್ತವೆ. ಅದನ್ನು ನಾವು ಬಹಳ ಸೀರಿಯಸ್ ಆಗಿ ತಗೊಳ್ಬೇಕಾದಂಥ ಅಗತ್ಯ ಇಲ್ಲ ಅಂತ ನಾನು ಕಂಡುಕೊಂಡಿದ್ದೀನಿ. ಮತ್ತು ಹಣ್ಣುಗಳಿಗೆ ಕಳೆದ 3 ವರ್ಷದಲ್ಲಿ ನಾನು ಯಾವುದೇ ರೀತಿಯ ಪರದೆ ಯಾವುದನ್ನು ಬಳಸಿಲ್ಲ, ಯಾವುದೇ ನೆಟ್ ಗಿಡಗಳ ಮೇಲೆ ಹಾಕಿಲ್ಲ. ಇಲ್ಲಿ ಒಂದು ಚಿಕ್ಕ ಅಂಶ ಯಾವುದೋ ಹಕ್ಕಿಗಳು ತಿಂದು ಹೋಗ್ಬೋದು ಅಥವಾ ಬಾವಲಿಗಳು ತಿಂದು ಹೋಗ್ಬೋದು. ಬಹಳ ದೊಡ್ಡ ನಮಗೆ ತೊಂದರೆ, ಬಹಳ ದೊಡ್ಡ ತೊಂದರೆ ಅಂತ ಹೇಳುವಂಥದ್ದು ಬರಲಿಲ್ಲ. ಅದಕ್ಕೆ ಒಂದೆರಡು ಕಾರಣಗಳಿರಲಿಕ್ಕೂ ಸಾಕು. ನನ್ನ ಹಣ್ಣು ಬಂದಿರುವಾಗ ಈ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಬೇರೆ ರೀತಿಯ ಆಹಾರದ ಲಭ್ಯತೆ ಇತ್ತು, ಹಲಸು ಮಾವು, ಅದು ಒಂದು ರೀತಿಯಲ್ಲಿ ಪ್ರಯೋಜನ ಆಗಿರಲಿಕ್ಕೂ ಸಾಧ್ಯತೆ ಇದೆ. ಆದರೆ ಬಹಳ ಸೀರಿಯಸ್ ಆದಂತ ಒಂದು ಪ್ರಾಬ್ಲಮ್ ಅಂತ ನಾನು ಕಂಡುಕೊಂಡಿಲ್ಲ. ಆಮೇಲೆ ಈಗ ಕೀಟ ಮತ್ತು ಹಕ್ಕಿಗಳನ್ನು ಓಡಿಸುವುದಕ್ಕೆ ಏನಾದರೂ ಮಾಡಬಹುದು? ನಮ್ಮ ತೋಟದಲ್ಲಿ ನಾನು ಏನ್ ಮಾಡಿದ್ದೇನೆ ಅಂದ್ರೆ, ನಾವೇನು ರಿಫ್ಲೆಕ್ಟರ್ ಟೇಪ್ಸ್ ಅಂತ ಹೇಳ್ತೇವೆ, ಸಾಧಾರಣ ನಮ್ಮ ಕ್ಯಾಸೆಟ್ ಟೇಪ್ ನ ತರ ಕಾಣುತ್ತೆ, ಅದಕ್ಕಿಂತ ದೊಡ್ಡದಾಗಿದೆ, ಬ್ರೈಟ್ ಕಲರ್ ಇದೆ. ಅದನ್ನು ನನ್ನ ರಂಬುಟಾನ್ ತೋಟದಲ್ಲಿ ತೆಂಗಿನ ಮರಗಳಿವೆ, ಅದರಿಂದ ಒಂದು ತೆಂಗಿನ ಮರದಿಂದ ಇನ್ನೊಂದು ತೆಂಗಿನ ಮರಕ್ಕೆ ಕಟ್ಟಿದ್ರೆ ಅದು ಆ ಕಲರ್ ರಿಫ್ಲೆಕ್ಷನ್ ಇದೆ, ಅದರೊಟ್ಟಿಗೆ ಒಂದು ರೀತಿಯ ಶಬ್ದವೂ ಆಗ್ತಾ ಇದೆ. ಇದು ನಮ್ಮ ಕೀಟವನ್ನು ದೂರ ಇಡಬಹುದು, ಹಕ್ಕಿಗಳನ್ನು. ಇನ್ನು ಕೀಟಕ್ಕೆ ನಾವು ಫ್ರೂಟ್ ಫ್ಲೈ ಅಂತ ಹೇಳುವಂಥ ಒಂದು ಬಾಧೆ ಇದೆ. ಈ ಫ್ರೂಟ್ ಫ್ಲೈಗೆ ನಾವು ಫೆರಮೋನ್ಸ್ ಥರ ಇಟ್ಟು ಅವುಗಳನ್ನು ಸ್ವಲ್ಪ ಮಟ್ಟಿಗೆ ಹತೋಟಿಗೆ ತರಬಹುದು, ತರಲಿಕ್ಕೆ ಆಗ್ತದೆ. ಈಗ ಪ್ರಾರಂಭದಲ್ಲಿ ಹೇಳಿದ್ವಿ ಅಡಿಕೆ ಅಥವಾ ತೆಂಗಿನ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ರಂಬುಟಾನ್ ಹಣ್ಣಿನ ಬೆಳೆಯನ್ನು ಬೆಳಿಬಹುದು ಅಂತ, ಅಕಸ್ಮಾತ್ ಆಗಿ ಏಕ ಬೆಳೆಯಾಗಿ ಬೆಳೆಯುವುದಿದ್ರೆ ಅಥವಾ ನೇರವಾಗಿ ಬಿಸಿಲು ಬಿದ್ದರೆ ಏನಾದರೂ ತೊಂದರೆ ಆಗ್ತದ? ರಂಬುಟಾನಿಗೆ ನೇರವಾಗಿ ಬಿಸಿಲು ಬಿದ್ದರೆ ಯಾವುದೇ ತೊಂದರೆ ಆಗ್ತಾ ಇಲ್ಲ. ನಾನು ಒಂದು 2-3 ಎಕರೆಯಲ್ಲಿ ಈಗ ರಂಬುಟಾನ್ ನೇರ ಬೆಳೆಯಾಗಿ ಬೆಳೆಸ್ತಾ ಇದ್ದೇನೆ, ಯಾವುದೇ ರೀತಿಯ ಬಿಸಿಲಿನ ತೊಂದರೆ ರಂಬುಟಾನಿಗೆ ಬರ್ತಾ ಇಲ್ಲ. ಹೌದು, ಅದೇ ರೀತಿ ಅದರ ಇನ್ನೊಂದು ಹಣ್ಣು ಮ್ಯಾಂಗಸ್ಟಿನ್, ಅದಕ್ಕೆ ನೆರಳು ಸ್ವಲ್ಪ ಬೇಕೇ ಬೇಕು. ಇದಕ್ಕೆ ಇದರ ಹಣ್ಣಿಗೆ ಎಲೆಗಳಿಗೇನು ಅಂತ ತೊಂದರೆ ಆಗ್ತಾ ಇಲ್ಲ. ಈಗ ಪ್ರತ್ಯೇಕವಾಗಿ ರಂಬುಟಾನ್ ತೋಟ ಮಾಡೋದಿದ್ರೆ ಎಷ್ಟು ಅಂತರ ಬೇಕಾಗ್ತದೆ? ಪ್ರತ್ಯೇಕವಾಗಿ ನೀವು ರಂಬುಟಾನ್ ನೆಡ್ತಿದ್ರೆ ಸಾಧಾರಣ 12-15 ಫೀಟಿನ ಅಂತರ ಇಟ್ಟುಕೊಳ್ಳುವುದು ಒಳ್ಳೆಯದು. ಒಂದು ನಮ್ಮ ಎಲ್ಲ ಮಧ್ಯದಲ್ಲಿ ಒಂದು ಮಾರ್ಗ ಇದ್ರೆ ನಮ್ಮ ವಾಹನ, ಹೌದು, ಸಾಗಾಟಕ್ಕೆ, ಗೊಬ್ಬರ ಕೊಂಡೋಗ್ಲಿಕ್ಕೆ, ಕೊಯ್ಲಿಗೆ. ಇನ್ನು ಈ ಗಿಡದಲ್ಲಿ ಒಂದು ರೀತಿಯಲ್ಲಿ ಇದು ಮರ, ಆದರೆ ನಮ್ಮ ತೋಟದಲ್ಲಿ ನಾವು 10-12 ಫೀಟಿನಿಂದ ಮೇಲಕ್ಕೆ ಬೆಳೀಲಿಕ್ಕೆ ಈ ಗಿಡವನ್ನು ಬಿಡ್ತಾ ಇಲ್ಲ, ಸಿವಿಯರ್ ಪ್ರೂನಿಂಗ್ ಮಾಡ್ತೇವೆ. ಇದರಿಂದಾಗಿ ನಮಗೆ ಯಾವ ಸಂದರ್ಭದಲ್ಲಿ ಮಾಡುವಂತ, ನಾವು ಹಣ್ಣು ಕೊಯ್ದ ಕೂಡಲೇ ಹಣ್ಣು ಬಂದಂತ ಎಲ್ಲ ಗೆಲ್ಲುಗಳನ್ನು ಕತ್ತರಿಸಿ ತೆಗಿತೇವೆ. ಕತ್ತರಿಸಿ ತೆಗೆದ ಕೂಡಲೇ ನಿಮಗೆ ಹೊಸ ಚಿಗುರುಗಳು ಬರ್ತಾ ಇರ್ತದೆ, ಅವುಗಳು ಮುಂದಿನ ವರ್ಷಕ್ಕೆ ನಿಮಗೆ ಹಣ್ಣು ಬಿಡಲಿಕ್ಕೆ ಆ ಚಿಗುರಿನಿಂದ ಹೂ ಬಿಡುತ್ತೆ. ಒಂದು ಸ್ವಲ್ಪ ಹಚ್ಚಿದ್ರೆ ಒಳ್ಳೇದು, ಆದರೆ ನಾವೇನು ಅದನ್ನು ಬಹಳ ಸೀರಿಯಸ್ ಆಗಿ ಹಚ್ತಾ ಇಲ್ಲ. ಎಲ್ಲಿ ನಾವು ದೊಡ್ಡ ಗೆಲ್ಲನ್ನು ಕೊಯ್ದರೆ ಅಲ್ಲಿ ನಾವು ಹಚ್ತೇವೆ, ಚಿಕ್ಕ ಗೆಲ್ಲನ್ನು ನೀವು ಕೊಯ್ದರೆ ಹಚ್ಚಬೇಕಾದ ಅಗತ್ಯ ಇಲ್ಲ. ಮತ್ತೆ ಬಹಳಷ್ಟು ವೆಜಿಟೇಟಿವ್ ಗ್ರೋತ್ ಇರುವಂತ ಜಾತಿಯ ಸಸ್ಯ ಇದು. ನೀವು ಒಂದು ಗೆಲ್ಲನ್ನು ಕತ್ತರಿಸಿದ್ರೆ 4 ಗೆಲ್ಲು ಹೊಸದಾಗಿ ಹುಟ್ಟಿಕೊಳ್ಳುತ್ತೆ. ಇಲ್ಲಿ ನಾನು ಒಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ, ಈ ಮರವನ್ನು 10-12 ಫೀಟ್ಗಿಂತ ಎತ್ತರಕ್ಕೆ ನಾವು ಬಿಡಬಾರದು. ಕೊಯ್ಲಿನ ಸಂದರ್ಭದಲ್ಲಿ ಬಹಳ ಮೆದುವಾದಂಥ ಗೆಲ್ಲು ನೀವು ಮರಕ್ಕೆ ಹತ್ತಲಿಕ್ಕೆ ಆಗುವುದಿಲ್ಲ, ನೆಲದಿಂದಲೇ ಕೊಯ್ಯುವಂಥ ವ್ಯವಸ್ಥೆ ಇರಬೇಕು. ಗಿಡವನ್ನು ನೀವು ನಾವೇನು ಹೇಳ್ತೇವೆ ಅಡ್ಡಕ್ಕೆ ಬೆಳೀಲಿಕ್ಕೆ ಬಿಡಬೇಕು, ಎತ್ತರಕ್ಕೆ ಹೋಗಲಿಕ್ಕೆ ನಾವು ಬಿಡಲೇಬಾರದು. ಇದು ಎಲ್ಲ ಹಣ್ಣುಗಳಿಗೂ ಅನ್ವಯ ಆಗ್ತಾ ಇದೆ, ಯಾಕೆಂದರೆ ಕೊಯ್ಲಿನ ದೃಷ್ಟಿಕೋನ ಇಟ್ಕೊಂಡು ನಾವು ಇವತ್ತು ಎಲ್ಲ ಹಣ್ಣುಗಳನ್ನು ಈ ರೀತಿಯಲ್ಲಿ ಮಾವಿನಿಂದ ಹಿಡ್ಕೊಂಡು ಎಲ್ಲ ಮರಗಳನ್ನು ನಿಲ್ಲಿಸ್ತೇವೆ. ನಮ್ಮ ಅನುಕೂಲತೆಗೆ ಸರಿಯಾಗಿ ನಮಗೆ ನೇರ ಕೊಯ್ಲಿಗೆ ಅನುಕೂಲತೆ ಆಗುವಷ್ಟೇ ಬೆಳೆಸಬೇಕು. ಈ ಕೊಯ್ಲು ಅಂದ್ರೆ ಈಗ ಅದರ ಒಂದು ಯಾವ ಚಿಹ್ನೆಗಳು ಯಾವ ರೀತಿ ಇರ್ತವೆ, ಯಾವ ಸಂದರ್ಭದಲ್ಲಿ ಕೊಯ್ಲು ಮಾಡುವಂತದ್ದು ಮತ್ತು ಕೊಯ್ಲು ನಂತರ ಒಂದು ಸಂಸ್ಕರಣೆ ಅಂದ್ರೆ ಏನೇನು? ನಾವು ಹಣ್ಣು ಈ ರಂಬುಟಾನ್ನಲ್ಲಿ ಗೊಂಚಲು ಬೀಳ್ತದೆ, ಮತ್ತೆ 3 ಬಣ್ಣದಲ್ಲಿ ಹಣ್ಣುಗಳು ಬರ್ತಾ ಇದೆ, ಒಂದು ಕೆಂಪು, ಇನ್ನೊಂದು ಹಳದಿ, ಮತ್ತೊಂದು ಆರೆಂಜ್ ಕಲರ್ ಕಿತ್ತಳೆ. ಈ 3 ಬಣ್ಣದ ಹಣ್ಣುಗಳು ಬರ್ತಾ ಇದೆ. ಬಹಳಷ್ಟು ಫುಲ್ ಹಣ್ಣಾದಾಗ, ಈಗ ಕೆಂಪು ಹಣ್ಣಂದರೆ ಸಂಪೂರ್ಣ ಹಣ್ಣಾಗಿರುತ್ತೆ, ಅದರಲ್ಲಿರುವಂಥ ರೋಮದಂಥ ಸ್ಟ್ರಕ್ಚರ್ ಕೂಡ ಕೆಂಪಾಗುತ್ತೆ. ಅಂದರೆ ಒಂದು ಗೊಂಚಲಲ್ಲಿ ಎಲ್ಲ ಒಟ್ಟಿಗೆ ಹಣ್ಣಾಗ್ತದೆ? ಸಾಧಾರಣ ಎಲ್ಲವೂ ಹಣ್ಣಾದ ಮೇಲೆಯೇ ನಾವು ಕೊಯ್ಬೇಕು. ನಾವು ಬಂಚ್ ಹಾರ್ವೆಸ್ಟ್ ಸರಿಯಾದ ಒಂದು ಸಿಸ್ಟಮ್, ನಾವು ಅಲ್ಲಿ ಹಣ್ಣನ್ನು ಕೀಳಬೇಕಾದ ಅಗತ್ಯ ಇಲ್ಲ. ಒಂದು ಹಣ್ಣು ಬೇಗನೆ ಹಣ್ಣಾದರೂ ಅದು 15 ದಿವಸ 1 ತಿಂಗಳವರೆಗೂ ಉದುರುವುದಿಲ್ಲ. ಕೊಯ್ಲು ಮಾಡಿದ ನಂತರ ಇದನ್ನು ಪ್ಯಾಕ್ ಮಾಡುವಂಥದ್ದು ಅಥವಾ ಮಾರುಕಟ್ಟೆ? ನಾವು ಕೊಯ್ಲಿನಲ್ಲಿ ಬೆಳಿಗ್ಗೆ 6 ಗಂಟೆಗೆ ಕೊಯ್ಲು ಶುರು ಮಾಡಿ ಸಾಧಾರಣ 9 ಗಂಟೆಗೆ ಕೊಯ್ಲನ್ನು ನಿಲ್ಲಿಸ್ತೇವೆ. ಬಿಸಿಲು ತಾಪ ಜಾಸ್ತಿ ಆದಾಗ ನಾವು ಕೊಯ್ಲು ಮಾಡುವುದಿಲ್ಲ, ಇಮಿಡಿಯೇಟ್ ಕೊಯ್ಲು ಮಾಡಿ ಸಾಗಿಸಿ ಅದರ ಸಂಸ್ಕರಣೆ ಅಂದರೆ ಚಿಕ್ಕ ಹಣ್ಣು ಡ್ಯಾಮೇಜ್ ಆದಂಥ ಹಣ್ಣುಗಳನ್ನೆಲ್ಲ ಕಿತ್ತು ಇಲ್ಲಿ ಇನ್ನೊಂದು ಮಾತು ಹೇಳಬೇಕು ಅಂತಿದ್ದೀನಿ. ದಕ್ಷಿಣದಲ್ಲಿ ತಮಿಳುನಾಡಿಗೆ ನೀವು ಹಣ್ಣನ್ನು ಕಳಿಸ್ತಿದ್ರೆ ಅವರಿಗೆ ಬಂಚಿನ ಅಗತ್ಯ ಇದೆ. ನಮ್ಮ ಕರ್ನಾಟಕ ಮತ್ತು ಉತ್ತರ ಕೇರಳದಲ್ಲಿ ಅವರಿಗೆ ಬಿಡಿ ಹಣ್ಣುಗಳನ್ನು ಅವರು ಮಾರುಕಟ್ಟೆಯಲ್ಲಿ ಮಾರ್ತಾರೆ. ಅಥವಾ ಉತ್ತರ ದೇಶಕ್ಕೆ ನಾವು ಕಳಿಸ್ತಿದ್ರೆ ಬಾಂಬೆ ಅಥವಾ ಹೈದರಾಬಾದ್ ಅವರೆಲ್ಲರಿಗೂ ಹಣ್ಣುಗಳು ಬಿಡಿಯಾಗಿ ಸಿಗಬೇಕು. ತಮಿಳುನಾಡಿನಲ್ಲಿ ಮತ್ತು ದಕ್ಷಿಣ ಕೇರಳದಲ್ಲಿ ಅವರಿಗೆ ಬಂಚಿನಲ್ಲಿ ಕೊಡಬೇಕು. ಇದು ನಾವು ಕೊಯ್ಲಿನ ನಂತರ ಒಂದು ಗಮನದಲ್ಲಿ ಇಟ್ಕೊಳ್ಬೇಕಾದಂತ. ಅವರಿಗೆ ನೀವು ಬಿಡಿ ಹಣ್ಣನ್ನು ಕೊಟ್ಟರೆ ಅವರು ತೆಗೆದುಕೊಳ್ಳುವುದೇ ಇಲ್ಲ. ಸದ್ಯದ ಒಂದು ಬೇಡಿಕೆ ಮತ್ತು ಮಾರುಕಟ್ಟೆ ಬೆಲೆ ಎಷ್ಟಿದೆ? ಸಾಧಾರಣ ಕಳೆದ ವರ್ಷ ಅಂದರೆ ಈ 17ನೇ ಇಸವಿಯಲ್ಲಿ ನಮ್ಮ ತೋಟದಿಂದ ನಾವು ಸಾಧಾರಣ 300 ರೂಪಾಯಿಗೆ ಹಣ್ಣನ್ನು ಮಾರಲಿಕ್ಕೆ ತೊಡಗಿದ್ದೀವಿ. 300ರಿಂದ 200ರವರೆಗೂ ಕೆಳಗೆ ಬಂದಿದೆ, ಆದರೆ 200ರಿಂದ ಕೆಳಗೆ ಈ ಹಣ್ಣು ಬಂದಿಲ್ಲ. ನಾವು ಈ ಹಣ್ಣಿನ ಬೆಲೆಯನ್ನು ನಾವು ಯಾರೇ ರೈತ ಬೆಳೆಸುವ ಅವನು 150 ಅಂತ ಹೇಳುವುದನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ಈ ಹಣ್ಣನ್ನು ಬೆಳಿಬೇಕು. ನಾನು 150 ರೂಪಾಯಿಗೆ ಇದನ್ನು ಮಾರ್ತೇನೆ ಅಂತ ಹೇಳು, ಅದರಿಂದ ನಮಗೆ ಹೆಚ್ಚು ಸಿಕ್ಕಿದ್ರೆ ಅದು ನಮ್ಮ ಬೋನಸ್. 150 ನಮಗೆ ಒಳ್ಳೆಯದು. ವ್ಯವಸ್ಥಿತವಾದಂತಹ ಮಾರುಕಟ್ಟೆ ಇದೆಯೋ ಅಥವಾ ನಾವು ಮಾರುಕಟ್ಟೆಯನ್ನು ನಾವು ಹುಡುಕೋಬೇಕು? ಮಾರುಕಟ್ಟೆಯನ್ನು ನಾವು ಹುಡುಕಬೇಕು. ಯಾಕೆ ಅಂದರೆ ಇವತ್ತು ನಾವು ಬೆಳೆಯುವಂಥ ಹಣ್ಣು ಈ ದೇಶದಲ್ಲಿ ಅದು ಲೆಕ್ಕಕ್ಕಿಲ್ಲ, ಬರೀ ಕಡಿಮೆ ಹಣ್ಣನ್ನು ನಾವು ಬೆಳೀತಾ ಇದ್ದೀವಿ. ಆದ್ದರಿಂದ ಮಾರುಕಟ್ಟೆಯನ್ನು ನಾವು ಬೆಳೆಸಬೇಕು, ತಿನ್ನುವವನನ್ನು ನಾವು ಪಾಠ ಮಾಡಿ ಅವನಿಗೆ ತಿನ್ನಿಸಬೇಕು. ಅವನು ರುಚಿ ಹಿಡಿದವನು ಇದನ್ನು ಹಿಡ್ಕೊಳ್ತಾನೆ. ಆ ಕೆಲಸ ರೈತರಿಂದ ನಡೀಬೇಕು. ಆಮೇಲೆ ಈಗ ಈ ರಂಬುಟಾನ್ ಅಲ್ಲದೆ ಬೇರೆ ಬೇರೆ ಹಣ್ಣುಗಳನ್ನು ಕೂಡ ಬೆಳೆಯೋದಕ್ಕೆ ಅವಕಾಶ ಇದೆ ಅಂತ ಬಹುಶಃ ನಿಮ್ಮ ಅನುಭವದ ಆಧಾರದಲ್ಲಿ ನೀವು ಹೇಳ್ತಾ ಇದ್ರಿ, ಇದರ ಬಗ್ಗೆ ಹೇಳಿ. ನನ್ನ ಅನುಭವದ ಆಧಾರದಲ್ಲಿ ರಂಬುಟಾನ್ ಅಲ್ಲದೆ ನಮ್ಮ ಪ್ರದೇಶದಲ್ಲಿ ಬೆಣ್ಣೆಹಣ್ಣು ಅಥವಾ ನಾವೇನೋ ಬಟರ್ ಫ್ರೂಟ್ ಅವಕಾಡು ಅದು ಬೆಳೆಸಲಿಕ್ಕೆ ಬಹಳಷ್ಟು ಅವಕಾಶ ಇದೆ. ನನ್ನಲ್ಲಿ ಕೇಳಿದೆ ಇನ್ನೊಂದು ಹಣ್ಣು ಮ್ಯಾಂಗಸ್ಟಿನ್, ನಾವೇನು ನಮ್ಮ ಕೊಕ್ಕಮ್ಮ ಅಂತ ಹೇಳ್ತೇವೆ ಅಥವಾ ಪುನರ್ಪುಳಿ, ಅದರಲ್ಲಿ ಒಳ್ಳೆಯ ಜಾತಿ ಟೇಬಲ್ ಫ್ರೂಟ್ ಅಂತ ಹೇಳುವಂಥದ್ದು. ಈ ಮೂರರಲ್ಲಿ ನಾನು ನನ್ನ ಲೆಕ್ಕಾಚಾರದಲ್ಲಿ ನನ್ನ ಅನುಭವದಲ್ಲಿ ಮುಂದಿನ ನಂಬರ್ 1 ಹಣ್ಣು ಅವಕಾಡು. ಈ ಹಣ್ಣಿಗೆ ಜಗತ್ತಿನಾದ್ಯಂತ ಬೇಡಿಕೆ ಇದೆ. ಎಲ್ಲ ಯುರೋಪ್ ಅಮೆರಿಕದಂಥ ರಾಷ್ಟ್ರಗಳಲ್ಲಿ ಇವತ್ತು ಸಾಕಷ್ಟು ಮಾರಾಟವಾಗುವಂಥ ಹಣ್ಣು ಅಂದರೆ ಅವಕಾಡು. ಒಂದು ಕಾರಣ, ಬಹಳ ಪೌಷ್ಟಿಕಾಂಶವನ್ನು ಹೊಂದಿ ಇರುವಂಥ ಹಣ್ಣು, ಹೈಯೆಸ್ಟ್ ಪ್ರೋಟೀನ್ ಇರುವ ಹಣ್ಣು, ಬಹಳ ಫ್ಯಾಟ್ ಇದೆ, ಒಳ್ಳೆಯ ಫ್ಯಾಟ್, ಅದರಿಂದ ಅದಕ್ಕೊಂದು ಬಹಳ ದೊಡ್ಡ ಕೊಲೆಸ್ಟ್ರಾಲ್ನ ಸಮಸ್ಯೆ ಇಲ್ಲ, ಅದಕ್ಕೊಂದು ಬಹಳ ದೊಡ್ಡ ಮಾರುಕಟ್ಟೆ ಇದೆ. ಸಾಮಾನ್ಯವಾಗಿ ಮಲೆನಾಡು ಪ್ರದೇಶದಲ್ಲಿ ಈಗ ಚಿಕ್ಕಮಗಳೂರು, ಶಿವಮೊಗ್ಗ ಅಥವಾ ಆ ಮಡಿಕೇರಿ ಕೊಡಗಿನಂಥ ಒಂದು ಪ್ರದೇಶದಲ್ಲಿ ಇದು ಬೆಳೆದನ್ನು ನೋಡ್ತೀವಿ ನಾವು, ಅವಕಾಡು ಅಥವಾ ಬೆಣ್ಣೆ ಹಣ್ಣು ಅನ್ನುವಂಥದ್ದು. ಈ ಕರಾವಳಿ ಜಿಲ್ಲೆಗಳಲ್ಲಿಯೂ ಕೂಡ ಇದು ಬರಬಹುದಾ ಈ ಉಷ್ಣಗೆ? ಹೌದು, ಈಗ ಈ ಹಣ್ಣು ತಾವು ಹೇಳಿದ ಹಾಗೆ ವಯನಾಡ್, ಮಡಿಕೇರಿ, ಸಕಲೇಶ್ಪುರ, ಚಿಕ್ಕಮಗಳೂರು ಈ ಪ್ರದೇಶಗಳಲ್ಲಿ ಇವತ್ತು ಬೆಳೀತಾ ಇದೆ. ಅಲ್ಲಿಯೂ ಯಾರು ತೋಟ ಅಂತ ಮಾಡಿಲ್ಲ, ಅದಕ್ಕೆ ಯಾವುದೋ ತೋಟದ ಮಧ್ಯದಲ್ಲಿ ಒಂದು 10 ಮರಗಳಿವೆ. ಯಾರು ಬಹಳ ದೊಡ್ಡ ತೋಟ ಅಂತ ಮಾಡಿದ್ದು ತಮಿಳುನಾಡಿನಲ್ಲಿ ಇವತ್ತು ಕಂಡು ಬರ್ತಾ ಇದೆ. ಲೋವರ್ ಪಳನಿಯಲ್ಲಿ ಈ ಹಣ್ಣಿನ ತೋಟವನ್ನು ಪ್ರಾರಂಭ ಮಾಡಿದ್ದಾರೆ. ಇದಕ್ಕೆ ಈಗ ಅಲ್ಲಿ ಬೆಳೆಯುವ ಹಣ್ಣನ್ನು ನಮ್ಮ ಪ್ರದೇಶಕ್ಕೆ ತಂದರೆ ಅದು ಕೂಡಲೇ ಹೂ ಬಿಡುವುದಿಲ್ಲ. ನಮ್ಮ ಪ್ರದೇಶದಲ್ಲಿ ಸಾಕಷ್ಟು ಮರಗಳಿವೆ. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೋದರೆ ಯಾವುದೇ ಹಳ್ಳಿಗೆ ಹೋದರೂ ಬೆಣ್ಣೆಹಣ್ಣಿನ ಮರ ಇದೆ. ಆದ್ದರಿಂದ ನಾವು ಅದರಲ್ಲಿ ತಳಿಯ ಆಯ್ಕೆಯನ್ನು ಮಾಡಿಕೊಂಡು ನಾವು ಅದನ್ನು ಬೆಳೆಸಿದರೆ ಇಲ್ಲಿ ಖಂಡಿತ ಹಣ್ಣು ಬರುತ್ತೆ. ನಮ್ಮ ತೋಟದಲ್ಲಿ ನಮಗೆ 2ನೇ ವರ್ಷದಲ್ಲಿ ಹೂ ಬಿಟ್ಟು ಕಾಯಿಯಾಗಿದೆ. ಹೌದು, ಸಾಕಷ್ಟು ತಳಿಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ತಳಿಗಳಿವೆ. ನಾವು ಇಲ್ಲಿ ಆರಿಸಿಕೊಳ್ಬೇಕು. ಇಲ್ಲಿ ಕೆಲವು ಗುಣಗಳನ್ನು ನಾವು ಇಟ್ಕೊಂಡು, ಸಿಪ್ಪೆ ದಪ್ಪವಾಗಿರಬೇಕು, ಒಳಗಿನ ಹಣ್ಣು ಒಳ್ಳೆಯ ಬಣ್ಣ ಇರಬೇಕು, ಅದಕ್ಕೆ ಫ್ಲೇವರ್ ಇರಬೇಕು, ಬೀಜ ಚಿಕ್ಕದಾಗಿರಬೇಕು, ಇಂಥ ಕೆಲವು ಗುಣಗಳನ್ನು ನಾವು ಪಟ್ಟಿ ಮಾಡಿಕೊಂಡು ಈ ಗುಣಗಳಿರುವಂಥ ತಳಿಗಳನ್ನು ನಾವು ಆರಿಸಿಕೊಂಡು ಬೆಳೆಸಲಿಕ್ಕೆ ಬಹಳಷ್ಟು ಅವಕಾಶ ಇದೆ. ಇನ್ನೊಂದು ಪ್ರಶ್ನೆ ಕೇಳಬೇಕು, ಈ ರಂಬುಟಾನಿಗೆ ಸಂಬಂಧಪಟ್ಟು ಈಗ ತೆಂಗಿನ ತೋಟದಲ್ಲಿ ಏನೋ ಸಾಕಷ್ಟು ವಿಸ್ತಾರವಾದಂಥ ಜಾಗ ಇದೆ, ಅಲ್ಲಿ ಬೆಳಿಬಹುದು ಅಂತ, ಅಡಿಕೆ ತೋಟದಲ್ಲಿ ಬೆಳೆಯುವುದಿದ್ರೆ ಹೇಗೆ ಅಂತ? ಅಡಿಕೆ ತೋಟದಲ್ಲಿ ನಾವು ಅಡಿಕೆ ತೋಟದ ಇನ್ನು ಮುಂದೆ ನಾವು ಅಡಿಕೆಯಲ್ಲಿ ಒಂದು ರೀತಿಯ ಬದಲಾವಣೆಗಳನ್ನು ನಾವು ತಂದುಕೊಳ್ಬೇಕು. ನಾವು ಇವತ್ತು ಅಡಿಕೆ ನಮ್ಮ ತೋಟದಲ್ಲಿ ನಾವು ಇವತ್ತು 9 ಅಡಿಯಿಂದ 9 ಅಡಿ ಸ್ಪೇಸಿಂಗ್ ಕೊಡ್ತಾ ಇದ್ದೇವೆ. ಅದರ ಬದಲಿಗೆ ನಾವು 15 ಫೀಟಿನ ಅಂತರವನ್ನು ಕೊಟ್ಟರೆ ಇದರ ಮಧ್ಯದಲ್ಲಿ ನಮಗೆ ಅವಕಾಡವನ್ನು ಖಂಡಿತವಾಗಿಯೂ ಬೆಳೆಯುವುದು. ಅವಕಾಡಕ್ಕೆ ನೆರಳು ಬಿದ್ದರೂ ಅದರಲ್ಲಿ ಹೂ ಬಿಡುತ್ತೆ. ಅವಕಾಡೋ ಸೆಮಿಶೇಡ್ ಕಂಡೀಷನ್ನಲ್ಲಿ ಬರುತ್ತೆ. ನಾವೀಗ ಮಡಿಕೇರಿ ಅಥವಾ ಸಕಲೇಶ್ಪುರದ ಕಾಫಿ ತೋಟಗಳಲ್ಲಿ ನೋಡಿದರೆ ಅದು ನೆರಳಿನಲ್ಲಿ ಸಾಕಷ್ಟು ಹಣ್ಣುಗಳನ್ನು ಬಿಡ್ತಾ ಇದೆ. ಆದ್ದರಿಂದ ನಮಗೆ ಅಡಿಕೆ ಹೌದು ರಂಬುಟಾನಿಗೆ ಬಿಸಿಲಿನ ಅಗತ್ಯ ಇದೆ, ಆದರೆ ಅದು ಕೂಡ ಸೆಮಿಶೇಡ್ ಕಂಡೀಷನ್ನಲ್ಲಿ ಬರ್ತಾ ಇದೆ ಅಂತ ಹೇಳೋದಕ್ಕೆ ನಾನು ತೆಂಗಿನ ತೋಟದಲ್ಲಿ ಬರ್ತಾ ಇದೆ. ಇದು ಅವಕಾಡೋ ತುಂಬ ಕಾಫಿ ತೋಟಗಳಲ್ಲಿ ಅಥವಾ ತೆಂಗಿನ ತೋಟಗಳಲ್ಲಿ ಮರಗಳಿವೆ, ಹಣ್ಣು ಬಿಡ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ನಾನು ಕೆಲವು ತೋಟಗಳನ್ನು ನೋಡಿದ್ದೀನಿ, ಅಲ್ಲೆಲ್ಲ ಅಂಡರ್ ಶೇಡ್ ಸಾಕಷ್ಟು ಹಣ್ಣುಗಳು ಬರ್ತಾ ಇದೆ. ಈ 1 ಎಕರೆ ಪ್ರದೇಶದಲ್ಲಿ ರಂಬುಟಾನ್ ಬೆಳೆಯದಿದ್ರೆ ಎಷ್ಟು ಆದಾಯ ನಿರೀಕ್ಷೆ ಮಾಡಬಹುದು? 1 ಎಕರೆಯಲ್ಲಿ 200-250 ಗಿಡ ನೆಡುವುದಿದ್ರೆ, ನೀವು 250 ಗಿಡಗಳಿಗೆ ಕಡಿಮೆ ಪಕ್ಷ ನಿಮಗೆ ನೀವು ಆ ಕ್ರಾಪ್ ಏನು ಸ್ಟೆಬಿಲೈಸ್ ಆಗ್ತದೆ ಅಂತ ಹೇಳುವ ದಿನಗಳಲ್ಲಿ ನೀವು 4-5 ಲಕ್ಷ ಆದಾಯವನ್ನು ಪಡಿಬಹುದು. ಬಹಳ ಒಳ್ಳೆಯ ಮಾತನ್ನು ಹಾಗೂ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ರಿ ಡಿ ಸಿ ಚೌಟ ಅವರೇ. ಆ ರಂಬುಟಾನ್ ಎನ್ನುವಂಥದ್ದು ಒಂದು ಕಾಲದಲ್ಲಿ ವಿದೇಶಿ ಹಣ್ಣು ಆಗಿತ್ತು, ಇವತ್ತು ನಮ್ಮ ಪರಿಸರಕ್ಕೂ ಕೂಡ ಅದು ಹೊಂದಿಕೊಂಡಿದೆ. ಈ ರಂಬುಟಾನ್ ಕೃಷಿಯ ಒಂದು ಸೂಕ್ಷ್ಮಗಳು ಏನೇನು ಹಾಗೂ ಮಾರುಕಟ್ಟೆಯನ್ನು ಯಾವ ರೀತಿ ನಾವು ಕಂಡುಕೊಳ್ಬಹುದು, ಇದರ ಜೊತೆಗೆ ಭವಿಷ್ಯದ ಒಂದು ಹಣ್ಣಿನ ಬೆಳೆ ಅಂತಂದ್ರೆ ಬಹುಶಃ ಈ ಬಟರ್ ಫ್ರೂಟ್ ಅಥವಾ ಅವಕಾಡ ಎನ್ನುವಂಥದ್ದು ಬೆಣ್ಣೆ ಹಣ್ಣು, ಇದರ ಬಗ್ಗೆಯೂ ಕೂಡ ನಿಮ್ಮ ಆಶಾಭಾವನೆಯನ್ನು ವ್ಯಕ್ತಪಡಿಸಿದ್ರಿ. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಮಿಶ್ರ ಬೆಳೆಯಾಗಿ ರಂಬೂಟಾನ್ ಕೃಷಿ, ಈ ಕುರಿತು ಮಿಯಾ ಪದವಿನ ಡಾ ಡಿ ಸಿ ಚೌಟ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಈಗ ಕೇಳಿ ಆರೋಗ್ಯ ಮಾಹಿತಿ. ಜೇನಿನಲ್ಲಿ ಅನೇಕ ಔಷಧೀಯ ಗುಣಗಳಿವೆ ಎನ್ನುವುದನ್ನು ನಾವು ಒಪ್ಪಲೇಬೇಕಾದಂತಹ ಮಾತು. ಜೇನಿನ ಸೇವನೆಯಿಂದ ಶರೀರದ ಕಾಂತಿ ಹೆಚ್ಚುತ್ತದೆ, ಬುದ್ಧಿಶಕ್ತಿ ಬಲಗೊಳ್ಳುತ್ತದೆ, ವೀರ್ಯ ವೃದ್ಧಿಯಾಗುತ್ತದೆ. ಜೇನು ತಕ್ಷಣ ರಕ್ತಗತವಾಗುವಂತಹ ಒಂದು ಆಹಾರ. ಜೇನಿನ ಸೇವನೆಯಿಂದ ಕಫವನ್ನ ಸಡಿಲಗೊಳಿಸಬಹುದು, ಕಣ್ಣಿಗೆ ಹಿತವನ್ನು ಉಂಟು ಮಾಡುತ್ತದೆ, ಯಾವುದೇ ಗಾಯಗಳನ್ನು ಗುಣಪಡಿಸುವಂತಹ ಸಾಮರ್ಥ್ಯ ಜೇನಿಗಿದೆ. ಇವಲ್ಲದೆ ಮೂಲವ್ಯಾಧಿ, ಕೆಮ್ಮು, ರಕ್ತಸ್ರಾವ, ಕಫ, ಮೂತ್ರ ರೋಗ, ವಾಂತಿ, ಉಬ್ಬಸ, ಬಿಕ್ಕಳಿಕೆ, ಅತಿಸಾರ, ಹೃದಯ ಶೂಲೆ ಇಂತಹ ಅನೇಕ ಕಾಯಿಲೆಗಳನ್ನು ಗುಣಪಡಿಸುವಂತಹ ಶಕ್ತಿ ಜೇನಿಗಿದೆ. ಜೇನಿನಲ್ಲಿ ತಕ್ಷಣ ರಕ್ತಗತವಾಗುವಂತಹ ಗ್ಲೂಕೋಸ್, ಫ್ರಕ್ಟೋಸ್ಗಳಲ್ಲದೆ ಫಾರ್ಮಿಕ್ ಆಸಿಡ್, ಕಬ್ಬಿಣ, ತಾಮ್ರ, ಕ್ಯಾಲ್ಸಿಯಂ, ಪೊಟ್ಯಾಸಿಯಂ, ಮ್ಯಾಂಗನೀಸ್, ರಂಜಕ ಇತ್ಯಾದಿ ಖನಿಜಾಂಶಗಳು ಜೊತೆಗೆ ಬಿ, ಸಿ ಮತ್ತು ಎ ವಿಟಮಿನ್ಗಳು ಇರ್ತವೆ. ಜೇನಿನಲ್ಲಿ ಫ್ರಕ್ಟೋಸ್ನ ಅಂಶ 58%, ಗ್ಲೂಕೋಸ್ 31%, ಸುಕ್ರೋಸ್ 1%, ತೇವಾಂಶ 12% ಹಾಗೂ ಇತರ ಶರ್ಕಗಳು 9% ಇರುತ್ತದೆ. ಜೇನು ಪೌಷ್ಟಿಕವಾದಂತಹ ಆಹಾರವಾಗಿದ್ದು ಮಕ್ಕಳಿಗೆ ಕೊಡುವಂತಹ ಆಹಾರ. ನೀರು ಮತ್ತು ಹಾಲಿಗೆ ಜೇನನ್ನು ಬೆರೆಸಿಕೊಡುವಂತಹದ್ದು ಒಳ್ಳೆಯದು. ಜೇನಿನಲ್ಲಿ ತಾಮ್ರ ಹಾಗೂ ಕಬ್ಬಿಣದ ಅಂಶ ಇರುವುದರಿಂದ ಅದು ಕೆಂಪು ರಕ್ತ ಕಣಗಳ ವೃದ್ಧಿಗೆ ಕಾರಣವಾಗಿದೆ. ರಕ್ತಹೀನತೆಯಿಂದ ಬಳಲುತ್ತಾ ಇರುವಂತಹವರು ಜೇನನ್ನು ದಿನನಿತ್ಯ ಸೇವಿಸುವಂತಹದ್ದು ಒಳ್ಳೆಯದು. 2 ಚಮಚ ಕೊತ್ತಂಬರಿ ರಸಕ್ಕೆ 2 ಚಮಚ ಜೇನನ್ನು ಸೇರಿಸಿ ಬೆಳಿಗ್ಗೆ ಮತ್ತು ಸಾಯಂಕಾಲದ ಹೊತ್ತು ಸೇವಿಸಬಹುದು. ಗರ್ಭಿಣಿಯರು ಮತ್ತು ಬಾಣಂತಿಯರು ಪ್ರತಿನಿತ್ಯ ಜೇನನ್ನು ಸೇವಿಸುವುದರಿಂದ ಕಬ್ಬಿಣದ ಅಂಶದ ಕೊರತೆ ನೀಗುವಂತಹದ್ದು ಸಾಮಾನ್ಯ. ದೇಹವು ಕೂಡ ಪುಷ್ಟಿಯಾಗ್ತದೆ. ಚಿಕ್ಕ ಮಕ್ಕಳಿಗೆ ಜೇನನ್ನು ಕೊಡುವುದರಿಂದ ವಯಸ್ಸಿಗೆ ತಕ್ಕ ತೂಕ ಬೆಳವಣಿಗೆ ಆಗುವುದು ಕಂಡು ಬಂದಿದೆ. ಇವಲ್ಲದೆ ಮಕ್ಕಳನ್ನು ಪದೇ ಪದೇ ಕಾಡುವಂತಹ ನೆಗಡಿ, ಕೆಮ್ಮು, ಜ್ವರಗಳು ಜೇನಿನ ಸೇವನೆಯಿಂದ ಪರಿಹಾರ ಆಗ್ತದೆ. ಜೇನಿಗೆ ರೋಗಾಣುಗಳನ್ನು ನಾಶ ಮಾಡುವಂತಹ ಶಕ್ತಿ ಕೂಡ ಇದೆ. ಗಾಯಕ್ಕೆ ಜೇನನ್ನು ಹಚ್ಚಿದರೆ ರಕ್ತಸ್ರಾವ ಕಡಿಮೆಯಾಗಿ ಕೀವು ಉಂಟಾಗದೆ ಗಾಯವು ಬೇಗನೆ ಮಾಗ್ತದೆ. ಉಬ್ಬಸವು ಉಲ್ಬಣವಾದಾಗ 1/2 ಗ್ಲಾಸ್ ಬಿಸಿನೀರಿಗೆ 4 ಚಮಚ ಜೇನನ್ನು ಸೇರಿಸಿ 5 ನಿಮಿಷಕ್ಕೆ 2-2 ಚಮಚವನ್ನು ಚೀಪಿ ಕುಡಿಬೇಕು. ನೆಗಡಿ ಜ್ವರದಲ್ಲಿ ತುಳಸಿ ಎಲೆಗಳ ರಸ 2 ಚಮಚ, ಜೇನು 2 ಚಮಚ ಈ ರೀತಿ ದಿವಸಕ್ಕೆ 4 ಬಾರಿ ಅಂತೆ ಸೇವಿಸಿದಲ್ಲಿ 3 ದಿವಸಗಳಲ್ಲಿ ಉಪಶಮನವಾಗ್ತದೆ. ಒಣಕೆಮ್ಮು, ಗಂಟಲು ಕೆರೆದ ಇದ್ದಲ್ಲಿ ನಿಂಬೆ ರಸ 1/2 ಚಮಚ, ಜೇನು 1 ಚಮಚ ಇವುಗಳ ಮಿಶ್ರಣವನ್ನು 4 ಗಂಟೆಗಳಿಗೆ 1 ಸಾರಿ ಚೀಪಿದರೆ ಗಂಟಲು ಒಣಗುವುದು, ಕೆರಳಿಕೆ ಕಡಿಮೆಯಾಗ್ತದೆ. ನಿತ್ರಾಣ ಇದ್ದಲ್ಲಿ ಬೆಳಿಗ್ಗೆ ಮತ್ತು ಸಾಯಂಕಾಲದ ಹೊತ್ತು 1 ಚಮಚ ತುಪ್ಪ, 2 ಚಮಚ ಜೇನನ್ನು ನೆಕ್ಕಿ ಹಾಲನ್ನು ಕುಡಿತಾ ಇದ್ರೆ ನಿತ್ರಾಣವು ನೀಗಿ ಚೈತನ್ಯ ಹೆಚ್ಚಾಗ್ತದೆ. ಹೊಟ್ಟೆಯ ಹುಣ್ಣುಗಳಿದ್ದಲ್ಲಿ ಬರೀ ಹಣ್ಣಿನ ರಸವನ್ನು ಸೇವಿಸುತ್ತಾ ದಿನಾಲೂ 4 ಸಲ 2 ಚಮಚ ಜೇನನ್ನು ತಣ್ಣೀರಿನಲ್ಲಿ ಸೇವಿಸ್ತಾ ಇದ್ರೆ ಹುಣ್ಣುಗಳು ಮಾಯವಾಗ್ತವೆ. ಶಿರೋರೋಗಗಳು ಅಂದರೆ ತಲೆನೋವು, ಕಣ್ಣು ಮಂಜಾಗುವುದು, ನಿದ್ರಾಹೀನತೆ, ಕಿವಿಯಲ್ಲಿ ಶಬ್ದ ಇವುಗಳಿಗೆ ಜೇನು ಉಪಶಮನವನ್ನು ನೀಡುತ್ತದೆ. ಈ ರೋಗಗಳ ಮೂಲ ರಕ್ತನಾಳಗಳ ಬಿರುಸುತನದಿಂದ ಉಂಟಾದರೆ ಜೇನಿಗೆ ರಕ್ತನಾಳಗಳ ಬಿಗಿತ ಕಳೆಯುವಂತಹ ಗುಣ ಇದೆ. ಇಂತಹ ಸಮಯದಲ್ಲಿ 2 ಚಮಚ ಜೇನನ್ನು 2 ಚಮಚ ಈರುಳ್ಳಿ ರಸದೊಂದಿಗೆ ದಿವಸಕ್ಕೆ 1 ಸಾರಿ ಬರೀ ಹೊಟ್ಟೆಯಲ್ಲಿ ಸೇವಿಸಬೇಕು. ಕೊಬ್ಬನ್ನು ಕರಗಿಸಲು ಜೇನು ಉತ್ತಮವಾದಂತಹ ಔಷಧಿ. ಖಾಲಿ ಹೊಟ್ಟೆಗೆ 2 ಚಮಚ ಜೇನನ್ನು 1 ಚಮಚ ನಿಂಬೆ ರಸ ಹಾಗೂ 1 ಗ್ಲಾಸು ಹದ ಬಿಸಿ ನೀರಿನೊಂದಿಗೆ ಬೆರೆಸಿ ದಿವಸಕ್ಕೆ 2 ಬಾರಿ ಸೇವಿಸಬೇಕು. ವೀರ್ಯ ನಷ್ಟವಾದವರು ದಿನಾಲೂ 2 ಸಲ 1 ಚಮಚ ಜೇನು, ಎಮ್ಮೆಯ ತುಪ್ಪ 1/2 ಚಮಚ, ಈರುಳ್ಳಿ ರಸ 1/2 ಚಮಚ ಇವುಗಳನ್ನು ನೆಕ್ಕಿ ಹಾಲನ್ನು ಕುಡಿಬೇಕು. ಬಿಳಿ ಸೆರಗಿನ ಸಮಸ್ಯೆ ನಿವಾರಣೆಗೆ ರಸಬಾಳೆ ಹಣ್ಣನ್ನು ತೆಗೆದುಕೊಂಡು ಅದರ ಜೊತೆಗೆ 1/2 ಚಮಚ ತುಪ್ಪ, 1/4 ಚಮಚ ಜೇನುತುಪ್ಪವನ್ನು ಬೆರೆಸಿ ಬೆಳಿಗ್ಗೆ ಮತ್ತು ರಾತ್ರಿ ಹೊತ್ತು 1 ವಾರದವರೆಗೆ ಸೇವಿಸಬೇಕು. ಬಾಳೆಹಣ್ಣು, ನೆಲ್ಲಿಕಾಯಿ ರಸ, ಜೇನುತುಪ್ಪವನ್ನು ಸೇರಿಸಿ ಸೇವಿಸುವುದರಿಂದಲೂ ಬಿಳಿ ಸೆರಗು ಕಡಿಮೆಯಾಗ್ತದೆ. ಈ ಸಮಯದಲ್ಲಿ ಉಷ್ಣ ಪದಾರ್ಥದ ಸೇವನೆಯನ್ನು ವರ್ಜಿಸಬೇಕಾಗ್ತದೆ. ತಾಯಿಯ ಹಾಲನ್ನು ಸೇವಿಸದಂತಹ ಮಗುವಿನ ತೂಕ ಸಾಮಾನ್ಯವಾಗಿ ಕಡಿಮೆ ಇರ್ತದೆ. ಹಾಲನ್ನು ಹೆಚ್ಚು ಸೇವಿಸದ ಮಕ್ಕಳಿಗೆ ಕಬ್ಬಿಣದ ಅಂಶ ಹೆಚ್ಚಾಗಿ ಸಿಗದೇ ಇರುವುದರಿಂದ ಮಕ್ಕಳು ಚುರುಕಾಗಿ ಬೆಳೆಯುವುದಿಲ್ಲ. ಇದನ್ನು ನೀಗಿಸುವುದಕ್ಕೆ ಜೇನುತುಪ್ಪವನ್ನು ಕೊಡಬೇಕು. ಮಲಗುವ ಮೊದಲು 1 ಲೋಟ ಹಾಲಿಗೆ 2 ಚಮಚ ಜೇನುತುಪ್ಪವನ್ನು ಸೇರಿಸಿ ಕುಡಿಯುವುದರಿಂದಲೂ ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತದೆ. ಗರ್ಭಿಣಿಯರು ಜೇನುತುಪ್ಪವನ್ನು ಸೇವಿಸಿದರೆ ಎದೆಹಾಲಿನ ಉತ್ಪತ್ತಿ ಹೆಚ್ಚಿ ಮಗುವಿನ ಬೆಳವಣಿಗೆಯೂ ಕೂಡ ಚೆನ್ನಾಗಿ ಆಗ್ತದೆ. ಜೇನುತುಪ್ಪದ ಸೇವನೆ ಕೆಂಪು ಕಣಗಳ ವೃದ್ಧಿಗೆ ಕಾರಣವಾಗಿದೆ. ಜೇನುತುಪ್ಪಕ್ಕೆ ರೋಗ ನಿರೋಧಕ, ರೋಗಾಣು ನಾಶಕ ಹಾಗೂ ದೇಹದ ಧಾತುಗಳನ್ನು ಪುನಶ್ಚೇತನಗೊಳಿಸುವಂತಹ ಶಕ್ತಿ ಇದೆ. ಹಾಗಾಗಿ ರಕ್ತಹೀನತೆಯಿಂದ ಬಳಲ್ತಾ ಇರುವವರು ಜೇನುತುಪ್ಪವನ್ನು ದಿನನಿತ್ಯ ಸೇವಿಸುವಂತಹದ್ದು ಒಳ್ಳೆಯದು. 2 ಚಮಚ ಜೇನುತುಪ್ಪ ಬೆಳಿಗ್ಗೆ ಮತ್ತು ಸಂಜೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬಹುದು. ಬುದ್ಧಿ ಚುರುಕಾಗುವುದಕ್ಕೆ ದಿನಾಲೂ ಜೇನು ಮತ್ತು 2 ಬಾದಾಮಿ ಬೀಜಗಳನ್ನು ಅರೆದು ತಿನ್ನಬೇಕು. ಬಹುತೇಕ ರೋಗಗಳಿಗೆ ಜೇನು ಮನೆ ಮದ್ದಾಗಿ ಇವುಗಳನ್ನು ಉಪಯೋಗಿಸಬಹುದು. ಇಷ್ಟೆಲ್ಲ ಹೇಳಿರುವಂತಹದ್ದು ಜೇನಿನ ಔಷಧೀಯ ಗುಣಗಳ ಬಗ್ಗೆ. ಈ ಬಗ್ಗೆ ಸ್ವತಃ ಪ್ರಯತ್ನಿಸಿ ನೋಡಿ, ಅನುಭವಕ್ಕೆ ಇದು ನಿಮಗೂ ಬರಬಹುದು. ಆರೋಗ್ಯ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಟಿಎಸ್ ಪ್ರಸಾದ್. ಈಗ ಕೇಳಿ ಸಂಗೀತ ಬಾಲಚಂದ್ರ ಮತ್ತು ಕೀರ್ತನ್ ಹೊಳ್ಳ ಹಾಡಿರುವ ಜ್ಯೋತಿ ಮಹಾದೇವ್ ಅವರ ರಚನೆ. ಯಾಗಲಿ ಮನೆ ಮನಕ್ಕೆ ದೀಪ, ಆವಿಯಾಗಲಿ ಜಗದಿ ಭಿನ್ನತೆಯ ಶಾಪ, ಆವಿಯಾಗಲಿ ಜಗದಿ ಭಿನ್ನತೆಯ ಶಾಪ. ಸಿಡಿಮದ್ದು ಉರಿವಂತೆ ಹೊತ್ತುರಿವ ದ್ವೇಷ, ಗಡಿ ಸೀಮೆಗಳ ಮೀರಿ ಸೇರಲಾಕಾಶ, ಸಿಡಿಮದ್ದು ಉರಿವಂತೆ ಹೊತ್ತುರಿವ ದ್ವೇಷ, ಗಡಿ ಸೀಮೆಗಳ ಮೀರಿ ಸೇರಲಾಕಾಶ. ಅಡಿಗಳಿಗೆ ತಡೆಯಿರದೆ ಬಲಿಯಲವಕಾಶ, ಅಡಿಗಳಿಗೆ ತಡೆಯಿರದೆ ಬಲಿಯಲವಕಾಶ. ಮಡಿಗಳಲ್ಲಿ ಬೆಳೆವಾಗಿ ತುಂಬಿರಲಿ ಕೋಶ, ತುಂಬಿರಲಿ ಕೋಶ. ದೀವಳಿಗೆಯಾಗಲಿ ಮನೆ ಮನಕ್ಕೆ ದೀಪ, ಆವಿಯಾಗಲಿ ಜಗದಿ ಭಿನ್ನತೆಯ ಶಾಪ, ಆವಿಯಾಗಲಿ ಜಗದಿ ಭಿನ್ನತೆಯ ಶಾಪ. ಒಂದೇ ರೀತಿ ಅರಿವಿನ ಹಣತೆಯದು ತೊಲಗಿಸಲೆ ಭೀತಿ ಸರಿ ಹೊತ್ತು ನುಡಿಯಾಗಿ ಬೆಳಗಲಿ ನೀತಿ ಅರಿವೆ ಅಶನದ ಹಾಗೆ ಜೊತೆಗಿರಲಿ ಪ್ರೀತಿ ಜೊತೆಗಿರಲಿ ಪ್ರೀತಿ ದೀವಳಿಗೆಯಾಗಲಿ ಮನೆ ಮನಕ್ಕೆ ದೀಪ ಆವಿಯಾಗಲಿ ಜಗದಿ ಭಿನ್ನತೆಯ ಶಾಪ ಆವಿಯಾಗಲಿ ಜಗದಿ ಭಿನ್ನತೆಯ ಶಾಪ ಸಾಲು ಸೊಡರುಗಳಲ್ಲಿ ಸಾವಿರದ ಕನಸು ಮೇಲು ಮಾಳಿಗೆಯೊಳಗೆ ಹೊಗೆಯಿರದ ಮನಸ್ಸು ಸಾಲು ಸೊಡರುಗಳಲ್ಲಿ ಸಾವಿರದ ಕನಸು ಮೇಲು ಮಾಳಿಗೆಯೊಳಗೆ ಹೊಗೆಯಿರದ ಮನಸ್ಸು ಕಾಲ ಕಾಲುವೆಯಲ್ಲಿ ಕಾಪಿಟ್ಟ ಸೊಗಸು ಕಾಲ ಕಾಲುವೆಯಲ್ಲಿ ಕಾಪಿಟ್ಟ ಸೊಗಸು ಮೂಲ ಶಕ್ತಿಯ ಸೆಲೆಯೇ ತಿಳಿದಿರಿಸಿ ಹರಸು ತಿಳಿದಿರಿಸಿ ಹರಸು ದೀವಳಿಗೆಯಾಗಲಿ ಮನೆ ಮನಕ್ಕೆ ದೀಪ ಆವಿಯಾಗಲಿ ಜಗದಿ ಭಿನ್ನತೆಯ ಶಾಪ ದೀವಳಿಗೆಯಾಗಲಿ ಮನೆ ಮನಕ್ಕೆ ದೀಪ ಮನೆ ಮನಕ್ಕೆ ದೀಪ ಮನೆ ಮನಕ್ಕೆ ದೀಪ ಮನೆ ಮನಕ್ಕೆ ದೀಪ ಮನೆ ಮನಕ್ಕೆ ದೀಪ ಸಂಗೀತ ಬಾಲಚಂದ್ರ ಮತ್ತು ಕೀರ್ತನ್ ಹೊಳ್ಳ ಹಾಡಿದ ಗೀತೆಯನ್ನು ಕೇಳಿದಿರಿ. ಈಗ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಜಿ ಉದಯಶಂಕರ್ ಅವರ ರಚನೆ ನಾಳೆ ಮಾಡುವ ಕೆಲಸ ಇಂದೇ ಮಾಡು. ನಾಳೆ ನೀನು ನಾಳೆ ಮಾಡುವ ಕೆಲಸ ಇಂದೇ ಮಾಡು, ಆ ನಾಳೆ ಎಂಬ ಮಾತ ಮುಂದೆ ದುಡು. ನಾಳೆ ನೀನು ನಾಳೆ ಮಾಡುವ ಕೆಲಸ ಇಂದೇ ಮಾಡು, ಆ ನಾಳೆ ಎಂಬ ಮಾತ ಮುಂದೆ ದುಡು. ನಾಳೆ ಏನಾಗುವುದೋ ಬಲ್ಲರು ಯಾರು, ನೀ ಹಿಂದೆ ಗುರುರಾಯನ ಸ್ಮರಣೆ ಮಾಡು. ನಾಳೆ ನೀನು ನಾಳೆ ಮಾಡುವ ಕೆಲಸ ಇಂದೇ ಮಾಡು, ಆ ನಾಳೆ ಎಂಬ ಮಾತ ಮುಂದೆ ದುಡು. ನಾಳೆ ಮಾಡುವ ಕೆಲಸ ಇಂದೇ ಮಾಡು. ಇರುವಾಗ ಕಾಲ ದೊರೆತಾಗ ಸಮಯ ಬಂದಾಗ ಸ್ಮರಣೆ ಮಾತ್ರದಿ ಬರುವ ಕರುಣಾ ಸಾಗರನನ್ನು ಅರಕ್ಷಣವಾದರೂ ನೆನೆಯೋ ಜೀವ, ನೀನು ಅರಕ್ಷಣವಾದರೂ ನೆನೆಯೋ ಜೀವ. ಏನೊಂದು ಬೇಕು ಎನಬೇಡ, ಆಸೆ ಪಡಬೇಡ, ಇರುವಲ್ಲೇ ಮನದಲ್ಲಿ ಶ್ರೀರಾಘವೇಂದ್ರನ ಅರಕ್ಷಣವಾದರೂ ಧ್ಯಾನಿಸು ಸಾರ್ಥಕ. ನಾಳೆ ನೀನು ನಾಳೆ ಮಾಡುವ ಕೆಲಸ ಇಂದೇ ಮಾಡು, ಆ ನಾಳೆ ಎಂಬ ಮಾತ ಮುಂದೆ ದುಡು. ನಾಳೆ ಮಾಡುವ ಕೆಲಸ ಇಂದೇ ಮಾಡು. ಕರೆದಾಗ ಪಾಶ ಎಸೆದಾಗ ಯಮನು ಸೆಳೆದಾಗ ನಾಳೆ ಬಾ ಎಂದರೆ ಹಿಂದೆ ಹೋಗುವನೇನು, ಅರಕ್ಷಣವಾದರು ಬಿಟ್ಟು ನಿಲ್ಲುವನೇನು, ಅರಕ್ಷಣವಾದರು ಬಿಟ್ಟು ನಿಲ್ಲುವನೇನು. ಕಡಲನ್ನು ದಾಟಿ ಬರಲಾರೆ ಗಿರಿಯ ಹೊರಲಾರೆ ಹನುಮಂತನಂತೆ ನೀ ಸೇವಿಸಲಾರೆ, ಅರಕ್ಷಣವಾದರು ಧ್ಯಾನಿಸುವುದಲ್ಲೇ. ನಾಳೆ ನೀನು ನಾಳೆ ಮಾಡುವ ಕೆಲಸ ಇಂದೇ ಮಾಡು, ಆ ನಾಳೆ ಎಂಬ ಮಾತ ಮುಂದೆ ದುಡು. ನಾಳೆ ಮಾಡುವ ಕೆಲಸ ಇಂದೇ ಮಾಡು. ಹಗಲಿರುಳು ಎಂಬ ಮಾತಿಲ್ಲ, ಯಾರ ಹಂಗಿಲ್ಲ, ಮನವು ನಿರ್ಮಲವಾಗಿ ಗುರುವಲ್ಲಿ ಬೆರೆತಾಗ ನಿನಗಾಗುವ ಆನಂದ ನುಡಿಯೇ ಮಾತಿಲ್ಲ, ನಿನಗಾಗುವ ಆನಂದ ನುಡಿಯೇ ಮಾತಿಲ್ಲ. ನೆಲದವರ ಚಿಂತೆ ಕಳೆಯುವನು, ಶಾಂತಿ ನೀಡುವನು. ಅನುಗಾಲ ಜೊತೆಯಾಗಿ ಕೊನೆಗಾಲ ಬಂದಾಗ ನೆಮ್ಮದಿಯ ತುಂಬಿ ಕಳಿಸಿಕೊಡುವ ನಿನ್ನ ನಾಳೆ. ನೀನು ನಾಳೆ ಮಾಡುವ ಕೆಲಸ ಹಿಂದೇ ಮಾಡು, ಆ ನಾಳೆ ಎಂಬ ಮಾತ ಮುಂದೆ ದುಡು. ನಾಳೆ ಏನಾಗುವುದೋ ಬಲ್ಲೋರು ಯಾರು, ನೀ ಹಿಂದೆ ಗುರುರಾಯನ ಸ್ಮರಣೆ ಮಾಡು ನಾಳೆ. ನೀನು ನಾಳೆ ಮಾಡುವ ಕೆಲಸ ಹಿಂದೇ ಮಾಡು, ಆ ನಾಳೆ ಎಂಬ ಮಾತ ಮುಂದೆ ದುಡು. ನಾಳೆ ಮಾಡುವ ಕೆಲಸ ಹಿಂದೇ ಮಾಡು.